ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಬಂತಮ್ಮ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಬಂತಮ್ಮ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಬಂತೀಗ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಬಂತೀಗ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ ನಮಗೆ ಮದುವೆ ಅಂದೇ ಈ ಸುದಿನವ ನಾ ಬಯಸಿದೆ ನಿರಾಶಯ ನೀನು ತಂದೆ ಇಂದು ಆ ಬಯಕೆಯ ಪೂರೈಸಲೇ ಓಡೋಡಿ ನಾನಿಲ್ಲಿ ಬಂದೆ ಇನ್ನ ನಾ ಒಪ್ಪಿದೆ ನಾ ಮೆಚ್ಚಿದೆ ಕಂಡಂದೆ ನಾ ಮಾರು ಹೋದೆ ನೀ ನೋಡಲು ಕೈ ಚಾಚಲು ಮಂಚಂತೆ ನಾ ಕರಗಿ ಹೋದೆ ಏಕೆ ಕೆಣಕುವೆ ಕಣ್ಣಲ್ಲಿ ಏಕೆ ಬಳಸುವೆ ತೋಳಲ್ಲಿ ದೂರ ನಿಲ್ಲದೆ ಬಾಯಿಲ್ಲಿ ಏಕೆ ಆತುರ ನನ್ನಲ್ಲಿ ಮದುವೆಯು ಮುಗಿಯಲಿ ಹಿರಿಯರು ಹರಸಲಿ ನಿನ್ನ ಬಿಡುವೆನೆ ಸುಮ್ಮನಿರುವೆನೆ ಈಗೇಕೆ ಆ ಮಾತು ನಾಳೆ ಅರಿವೆ ಮದುವೆ ಬಂತಮ್ಮ ಮದುವೆ ನಿನಗೆ ನನ್ನನ್ನೆ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ ನಮಗೆ ಮದುವೆ ಬಾಕಿನ್ನದಿ ನಿನ್ನವ ಯಾರ ದೊರು ಮಯೂರಿ ನಿನ್ನ ಹೂಮಯ್ಯನು ನಾ ಮುಟ್ಟಲು ಮುಗ್ಗಂತೆ ನೀನಾದೇಕೆ ನೀ ಸೋತಲು ಚುಮ್ಮೆನ್ನಲು ನಾನಾಚೆ ಹೀಗಾಗಿ ಹೋದೆ ರಾತ್ರಿ ಕೂಗುತ್ತ ನಿಂತಾಗ ಬ್ರಹ್ಮಚರ್ಯವು ಹೋದಾಗ ನಮ್ಮ ಯೌವನ ಕಂಡು ಹೊಸತನ ಹೊಂದಿನಲ್ಲಿವೆ ಮದುವೆ ಬಂತಮ್ಮ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಬಂತೀಗ ಮದುವೆ ನಿನಗೆ ನನ್ನನ್ನೇ ಕೊಡುವೆ ದಿನವೂ ಸುಖದಿ ಮುಳುಗಿ ಬಿಡುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ ನಮಗೆ ಮದುವೆ ಮದುವೆ ಮದುವೆ